ಐಕ್ಯ ಚೇತನ ಒಂದು ವೇಳೆ ದಾರಿ ತಪ್ಪಿ ಇಂಥವರ ಒಡನಾಟ ಮಾಡಿದರೂ ಕೂಡ ಅದರಿಂದ ಪಾರಾಗಿ ಶುದ್ಧವಾದಕ್ಕೆ ವಿಧಾನಗಳಲ್ಲಿ ಒಂದು ಪಂಚಾಗ್ನಿ ಇದು ಬೆಂಕಿ ಶುದ್ಧವಾಗಿ ಮಾಡಿಬಿಡ್ತಾನೆ. ಪಂಚಾಗ್ನಿಯನ್ನು ವೇದ ಅವನು ಬಸವನೈರತ್ಯಾಚರಣ ಪಾಪನಾಗಿದ್ದೇ ಶುದ್ಧ ಪುಸ್ತಃ ಪುಣ್ಯಲೋಕೋ ಭವತಿ ಏವಂ ವೇದ. ಈ ಪಂಚಾಗ್ನಿ ವಿದ್ಯೆಯಲ್ಲಿ ಯಾರು ತಿಳಿಯೋ ಅವನು ಪರಿಶುದ್ಧನಾಗ್ತಾನೆ. ಅವನು ಮೇಲಿನ ಲೋಕಕ್ಕೆ ಹೋಗಬೇಕಾಗಿರ್ತಕ್ಕಂಥ ವಿಜಯಾನ ದೇವಯಾನದ ಕುರಿತು ಕರ್ತನಾಗ್ತಾನೆ. ಏವಂ ವೇದ ಏವಂ ವೇದ ಎರಡು ಆವೃತ್ತಿ ಮಾಡಿದ್ರಿಂದ ಖಂಡವು ಮುಗಿಯಿತು, ಈ ವಿದ್ಯೆಯು ಮತ್ತು ಇದು ಪರಿಹಾರ ಆಗುತ್ತೆ. ಅವನು ಖಂಡಿತವಾಗಿಯೂ ಸಂಸಾರದ ದೋಷದಿಂದ ಬಂದಂತಹ ಪಾಪವನ್ನು ತೊಡ್ಕೊಳ್ತಾನೆ ಅನ್ನೋದನ್ನ ಅವಧಾರಣೆ ಮಾಡಿ ಕನ್ಸರ್ ಮಾಡಿದಾಗ ಆವೃತ್ತಿ ಅಲ್ಲಿಗೆ ಮುಂದಾದಕ ಶಿಷ್ಯನಾಗಿ ಪ್ರವಾಹದ ಜೀವನಿಯಿಂದ ಪಡೆದಂತಹ ವಿದ್ಯೋಪದೇಶದ ಪ್ರಕರಣ ಮುಗಿಯಿತು. ಇಲ್ಲಿ ಎರಡು ವಿದ್ಯೆಗಳಿವೆ. ಇನ್ನೊಂದು ಗೌತಮ ಉದ್ದಾಲಕನ ಹತ್ರ ಕೇಳುವಂತ ಕೆಲವು ಮಂದಿ ಬಂದು ಅಲ್ಲಿಯೂ ಉದ್ದಾಲಕನ ಒಂದು ದೊಡ್ಡ ಇಂದ ಅವರು ನಮ್ಮ ಕಾಲ ನೋಡಿದ ವಿದ್ವಾಂಸರು ಉದ್ದಾಲಕನ ಹತ್ರ ಹೋಗುವಾಗ ಉದ್ದಾಲಕನ ಹತ್ರ ಹೋದ್ರೆ ನಾಲ್ಕು ಜನ ಮಹಾವಿದ್ವಾಂಸ ಉದ್ದಾಲಕನ ಬರ್ತಾರೆ. ಮುಂದಿನ ಪ್ರಕರಣ ನಾನು ಹೇಳೋದು ಉದ್ದಾಲಕನ ಕಥೆ ಮುಂದೆ ಪೂರ ಈ ಅಧ್ಯಾಯ ಪೂರ್ತಿ ಮುಂದಿನ ಅಧ್ಯಾಯ ಪೂರ್ತಿ ಉದ್ದಾಲಕನ ಕಥೆ. ಅದು ಉದ್ದಾಲಕನ ಹತ್ರ ಹೋಗಿ ಕೇಳಿದ್ರೆ ಸಾಮಾನ್ಯ ನಮ್ಮ ಕಾಲದ ಪಂಡಿತರಾಗಿ ಹೇಳಿದ್ರು ನಾಲ್ಕು ಜನ ಪಂಡಿತರಿಗೆ ಅದೆಲ್ಲ ನೀನು ಅನಧಿಕಾರಿ ಹೇಳಿಕಾರ ಕೇಳಿಕೊಳ್ಳಿಸ್ಕೊಂಡಿದ್ದು ಅವ್ರ ಪಾಪ ನನಗೂ ಗೊತ್ತಿಲ್ಲಪ್ಪ ನಾವು ಒಟ್ಟಿಗೆ ಕಲಿಯೋಣ ಅಂತ ಹೋಗ್ತಾನೆ. ಉದ್ದಾಲಕನ ಒಂದು ಜ್ಞಾನದ ವಿಷಯ ಅನ್ನೋದು ಅಧ್ಯಾಯ ಅವನು ನನಗೆ ಗೊತ್ತಿಲ್ಲ ನೀವು ಕೇಳಿದ ವಿಷಯ ನನಗೂ ಸರಿಯಾಗಿ ಗೊತ್ತಿಲ್ಲ ಏನೋ ಅವ್ರ ಸಂಪರ್ಕ ಗೊತ್ತಿದೆ ಚೆನ್ನಾಗಿ ಗೊತ್ತಿದ್ದ ಒಂದು ಕಲಿಯೋಣ ಅಂತ ಹೋಗಿ ಪಾಠ ಕೊಟ್ಬಿಡ್ತಾನೆ ಮತ್ತೊಮ್ಮೆ. ಅದಾದ ಮೇಲೆ ಮತ್ತೆ ಕೊನೆಯದರಲ್ಲಿ ಮತ್ತೊಂದು ಉದ್ದಾಲಕ ಅವನ ಮಗನ ಕಥೆ ಮತ್ತೆ ಮುಂದಿನ ಅಧ್ಯಾಯ ಪೂರ್ತಿ ಶ್ವೇತಕ್ಕೆ ಉದ್ದಾಲಕ ಹೀಗೆ ಇನ್ನು ಮುಂದಿನ ಪ್ರಸಂಗ ಉದ್ದಾಲಕನ ಧ್ಯಾನ ಸತ್ಯಕಾಮನ ನಂತರ ಉದ್ದಾಲಕನ ಆಶ್ರಮಕನ ಬಂದಿದ್ದೇವೆ. ಮುಂದೆ ಉದ್ದಾಲಕನ ಉಪದೇಶ ಅಥವಾ ಉದ್ದಾಲಕನ ಧ್ಯಾನ ಮಾರ್ಗದಲ್ಲಿ ಉಪಾಸನೆ ಏನು ಅನ್ನೋದನ್ನ ಮುಂದಿನ ಘಟ್ಟದಲ್ಲಿ ಬಂದದ್ದನ್ನ ನಾಳೆ ಬೆಳಿಗ್ಗೆ ಇವತ್ತು ಈ ಘಟ್ಟ ಬೆಳಿಗ್ಗೆ ಸಾಯಂಕಾಲದಲ್ಲಿ ಪೂರ್ತಿ ಪಂಚಾಗ್ನಿ ವಿದ್ಯೆಯನ್ನು ನಾವು ಫೋನ್ ಮಾಡಿದೆವು. ನಿನ್ನೆ ಪ್ರಸ್ತಾವನೆಯಾಗಿತ್ತು ಬೆಳಿಗ್ಗೆ ಸದ್ಯ ಪಂಚಾಗ್ನಿ ವಿದ್ಯೆ. ಓಂ ಸಹನಾಭವತು ಸಹನೌ ಪುನಃತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾಭವತು ಸಹನೌ ಪುನಃತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಉದ್ದಾಲಕ ಪ್ರವಾಹಣ ಚೈವಲಿ ಹತ್ತಿರ ಹೋಗಿ ಪಂಚಾಗ್ನಿ ವಿದ್ಯೆಯನ್ನ ಕಲಿತು ಬಂದದ್ದನ್ನ ನಾವು ಹಿಂದಿನ ಖಂಡದಲ್ಲಿ ನೋಡಿದ್ದೇವೆ. ಇವಾಗ ಉದ್ದಾಲಕನ ಬಳಿಕೆ ನಮ್ಮ ವಿದ್ವಾಂಸರು ಬರ್ತಾರೆ. ಉದ್ದಾಲಕನಿಗೆ ಒಂದು ದೊಡ್ಡ ಹೆಸರು ಬಂದಿತ್ತು. ಅವಾಗ ಪಂಚಾಗ್ನಿ ವಿದ್ಯೆಯನ್ನು ಕಲಿತವ, ವೈಶ್ವಾನರ ವಿದ್ಯೆಯನ್ನು ಕಲಿತವ, ದೊಡ್ಡ ವಿದ್ವಾಂಸ ಅಂತರಿಕ್ಷ ಮಂಡಲದಲ್ಲಿ ಉದ್ದಾಲಕನಿಗೆ ದೊಡ್ಡ ಹೆಸರಿತ್ತು. ಹಾಗಾಗಿ ಬೇರೆ ಬೇರೆ ವಿದ್ವಾಂಸರು ಒಂದು ಐದು ಮಂದಿ ವಿದ್ವಾಂಸರು ಸೇರಿ ಉದ್ದಾಲಕನ ಹತ್ರ ಚರ್ಚೆ ಮಾಡಿಕೊಂಡು ತೀರ್ಮಾನ ಮಾಡೋಣ ಅಂತ ಬರತಕ್ಕಂತಹ ಒಂದು ಕಥೆ ವಿದ್ವಾಂಸರು ಪ್ರಾಚೀನ ಶಾಲಾ ಔಪಮನ್ಯಮ ಸತ್ಯಯಜ್ಞ ಪೌರುಷಿ ಇಂದ್ರದ್ಯುಮ್ನ ಪಲ್ಲವೇಯ ಜನ ಶರ್ಕರಕ್ಷ ಉಡಿಲ ಅಶ್ವತರ ಅಶ್ವತರಾಶ್ರಿ ಈ ಐದು ಮಂದಿ ಅವರ ಹೆಸರುಗಳು ಮತ್ತೆ ವಿಚಿತ್ರವಾಗಿದೆ. ಅದರ ನಿರ್ವಚನವನ್ನು ನೋಡೋಣ. ಮೊದಲನೇವ ಪ್ರಾಚೀನ ಶಾಲಾ ಔಪಮನ್ಯಮ ಉಪಮನ್ಯುವಿನ ಮಗ. ಅವನಿಗೆ ಒಂದು ಹೆಸರು ಪ್ರಾಚೀನ ಶಾಲಾ ಅಂತ, ಇನ್ನೊಂದು ಮನೆತನದಿಂದ ಬಂದ ಹೆಸರು ವೈಯಾಕ್ಲಪದ್ಯ ಅಂತ. ಪ್ರಾಚೀನ ಶಾಲಾ ಔಪಮನ್ಯಮ ಒಬ್ಬ ಉಪಮನ್ಯು ಅಂತ ಅವನ ತಂದೆಯ ಹೆಸರು. ಆದ್ದರಿಂದ ಉಪಮನ್ಯುವಿನ ಮಗ ಔಪಮನ್ಯಮ ಪ್ರಕೋಪವಾದ ಕೋಪದಿಂದ ಶತ್ರು ಸಂಹಾರಕ್ಕೋಸ್ಕರ ಅವತರಿಸಿದಂತ ನರಸಿಂಹನನ್ನ ಮನ್ಯು ಹುಟ್ಟಿಬಿಡ. ಉಪಮನ್ಯು ಅಂದ್ರೆ ಉತ್ಕೃಷ್ಟ ಆನಂದ ರೂಪತ್ವ ಉಪಶಬ್ದ ಶ್ರುತವು ಶ್ರುತಃ ಅಂತ. ಉಪ ಅಂದ್ರೆ ಉಪರಿ ಉಪರ ಎಲ್ಲಕ್ಕಿಂತ ಎತ್ತದಲ್ಲಿರ್ತಕ್ಕಂತ ಜ್ಞಾನ ಸ್ವರೂಪರಾಗಿರತಕ್ಕಂಥವರು ಜೀವರು ಕೂಡ ಜ್ಞಾನ ಸ್ವರೂಪರೇ. ಆದರೆ ಇವನು ಸರ್ವೋತ್ಕೃಷ್ಟ ಜ್ಞಾನ ಸ್ವರೂಪ, ಆದ್ದರಿಂದ ಭಗವಂತನನ್ನು ಉಪಮನ್ಯು ಹುಟ್ಟಿದಂತ. ಉಪ ಅಂದ್ರೆ ಉತ್ಕೃಷ್ಟ, ಸರ್ವೋತ್ಕೃಷ್ಟವಾದ ಜ್ಞಾನ ಸ್ವರೂಪ ಅಂದ್ರೆ ಸರ್ವಜ್ಞ ಅಂತ ಅರ್ಥ ಉಪಮನ್ಯು. ಹಾಗಾಗಿ ಭಗವಂತನನ್ನ ಉಪಮನ್ಯು ಅಂದ್ರೆ ಸರ್ವೋತ್ಕೃಷ್ಟ ಜ್ಞಾನ ಸ್ವರೂಪ ಅಂತ ಅರ್ಥದಲ್ಲಿ ಉಪಮನ್ಯು ಅಂತ ಶಾಸ್ತ್ರಕಾರ ಕರೀತಾರೆ. ಅದು ಭಗವಂತನ ಹೆಸರು. ಇವನು ಉತ್ಕೃಷ್ಟ ಜ್ಞಾನಿ ಆದ್ರೆ ಅಂತ ಋಷಿಗಳು ಮಕ್ಕಳಿಗೆ ಹೆಸರಿಡ್ತಿದ್ರು ಉಪಮನ್ಯು. ಉಪಮನ್ಯು ಅಂತ ಅನ್ನುವಂಥದ್ದು ಪ್ರಾಣದೇವರ ಹೆಸರು. ಯಾಕೆಂದ್ರೆ ಮನ್ಯು ಸ್ವರೂಪನಾದ ಭಗವಂತನನ್ನ ಸ್ತೋತ್ರ ಮಾಡಿದವರು ಭೀಮಾವತಾರದಲ್ಲಿ. ಆ ಮನ್ಯು ಸೂತ್ರ ಕಂಡದ್ದು ಭೀಮಾವತಾರದಲ್ಲಿ, ಅದರ ಹಿಂದೆ ಕೂಡ ಅದು ಪ್ರಾಣದೇವರು ಕಂಡಂತಹ ಸೂತ. ಹಾಗಾಗಿ ಉಪಕ್ವರೇ ಮನ್ಯು, ಮನ್ಯುವಿನ ಸಮೀಪದಲ್ಲಿ ಅವನನ್ನು ಉಪಗ್ರಹ. ಮನ್ಯು ಸ್ವರೂಪನಾಗಿರತಕ್ಕಂಥ ಜ್ಞಾನ ಸ್ವರೂಪನಾದ ಭಗವಂತನ ಅಂತರಂಗ ಭಕ್ತ ಉಪಮನ್ಯು. ಆ ಅರ್ಥದಲ್ಲಿ ಉಪಮನ್ಯು ಅಂದರೆ ಪ್ರಾಣದೇವರು. ಹೀಗೆ ಪ್ರಾಣದೇವರ ಹೆಸರು, ನಾರಾಯಣನ ಹೆಸರು ಆಗಿರತಕ್ಕಂತಹ ಆ ಶಬ್ದವನ್ನ ಋಷಿಗಳು ನಾಮಕರಣ ಮಾಡಿದರು. ಉಪಮನ್ಯು ಅಂತಂದ್ರೆ ಪ್ರಾಣದೇವರಾದಾಗ ಔಪಮನ್ಯವ ಅಂದ್ರೆ ಉಪಮನ್ಯುವಿಗೆ ಅತ್ಯಂತ ಪ್ರಿಯನಾಗಿರತಕ್ಕಂಥ ಭಗವಂತ ಅಂತ. ಔಪಮನ್ಯವ ಅಂದ್ರೆ ಭಗವಂತನೇ. ಉಪಮನ್ಯು ಅಂತಂದ್ರೆ ಭಗವಂತ ಆದಾಗ ಔಪಮನ್ಯವ ಅಂದ್ರೆ ಭಗವಂತನ ಅತ್ಯಂತ ಅಂತರಂಗ ಭಕ್ತನಾಗಿರ್ತಕ್ಕಂಥ ಪ್ರಾಣದೇವರು. ಹೀಗೆ ಔಪಮನ್ಯವ ಅಂದ್ರೂ ಪ್ರಾಣದೇವರ ಹೆಸರು, ಉಪಮನ್ಯು ಅಂದ್ರೂ ಪ್ರಾಣದೇವರ ಹೆಸರು, ಔಪಮನ್ಯವ ಅಂದ್ರೆ ಭಗವಂತನ ಹೆಸರು, ಉಪಮನ್ಯು ಅಂದ್ರೆ ಭಗವಂತನ ಹೆಸರು. ಪ್ರಾಚೀನ ಶಾಲ, ಪ್ರಾಚೀನ ಶಾಲ ಅಂದ್ರೆ ಹಳೆ ಮನೆಯವರು ಅಂತ. ನಮ್ಮಲ್ಲಿ ಹೆಸರುಗಳಿರ್ತಾರೆ, ಶಾಲಾ ಅಂದ್ರೆ ಮನೆ, ಈಗ ಶಾಲೆ ಅಂದ್ರೆ ಸ್ಕೂಲ್ ಅಂತ ಅರ್ಥ, ಸಂಸ್ಥೆ ಶಾಲಾ ಅಂದ್ರೆ ಮನೆ ಬಿಟ್ಟಾರೆ ಕಟ್ಟಡ. ಪ್ರಾಚೀನ ಶಾಲಾ ಅಂದ್ರೆ ಹಳೆ ಮನೆಯವ ಅಂತ. ಈಗ ಈ ಅಡ್ರೆಸ್ಗಳಿರ್ತಾವೆ ಶಿರಸಿ ಕಡೆ ಅಂತ ಮನೆಗಳಿಗೆ ಇಲ್ಲಿ ಇರಬಹುದು, ಹೊಸ ಮನೆಯವರು ಹಳೆ ಮನೆಯವರು ಅಂತ. ಇನ್ನ ಪ್ರಾಚೀನ ಶಾಲಾ ಅಂದ್ರೆ ಹಳೆ ಮನೆಯವರು. ಇದು ಒಂದು ಮೇಲುನೋಟದ ಅರ್ಥ. ಇದು ಭಗವಂತನ ಹೆಸರು ಹೌದು, ಪ್ರಾಚೀನ ಶಾಲಾ. ಯಾಕೆಂದ್ರೆ ಪ್ರಾಚೀನ ಅಂದ್ರೆ ಇದಕ್ಕೆ ಅನೇಕ ಅರ್ಥಗಳಿದೆ. ಒಂದೆರಡು ಅರ್ಥ ಹೇಳ್ತಾರೆ. ಪ್ರಾಚೀನ ಅಂತಂದ್ರೆ ಜೀವಕೋಟಿಯಲ್ಲೇ ಪ್ರಾಚೀನ ಚತುರ್ಮುಖ. ಚತುರ್ಮುಖನನ್ನ ಶಲಗತವು ಪ್ರಾಚೀನಂ ಶಲಕೈ ಪ್ರಾಚೀನ ಶಾಲಾ. ಚತುರ್ಮುಖನ ಒಳಗೆ ಅಂತರ್ಯಾಮಿಯಾಗಿರತಕ್ಕವ ಭಗವಂತ, ಅದನ್ನು ಅವನು ಪ್ರಾಚೀನ ಶಾಲಾ. ಇನ್ನೊಂದು ರೀತಿಯಿಂದ ಭಗವಂತ ಪ್ರಾಚೀನ ಶಾಲಾ. ಯಾಕೆಂದ್ರೆ ಪ್ರಾಚೀನ ಪೂರ್ವ ದಿಕ್ಕಿನಲ್ಲಿ ಉದಿಸುವ ಸೂರ್ಯ, ಅವನಂತೆ ಶಾಲತೆ ಶೋಭತೆ ಅಂದ್ರೆ ಉದ್ಯತ್ರವಿ ಎಂತೆ ಉದಿಸುವ ಸೂರ್ಯನಂತೆ ಪ್ರಕಾಶಮಾನನಾದವ ಕೊಂಬಣ್ಣದ ರೂಪ. ಅದರಿಂದ ಭಗವಂತನನ್ನು ಪ್ರಾಚೀನ ಶಾಲಾ ಅಂತ ಕರೀತಾರೆ. ಪ್ರಾಣದೇವರು ಕೂಡ ಪ್ರಾಚೀನ ಶಾಲಾ. ಯಾಕೆಂದ್ರೆ ಉದ್ಯತ್ರವಿ ಪ್ರಕಾಶ ಮುಚ್ಚದ ಅಂಕೇಶ್ವಾಸೇನು ಪೂರ್ವ ದಿಕ್ಕಿನಲ್ಲಿ ಉದಿಸುತ್ತಾ ಇರತಕ್ಕಂತಹ ಸೂರ್ಯನಂತೆ ಕೊಂಬಣ್ಣದ ರೂಪವುಳ್ಳವರು ಪ್ರಾಣದೇವರು. ಅದರಿಂದ ಅವರನ್ನು ಪ್ರಾಚೀನ ಶಾಲಾ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಪ್ರಾಚೀನ ಅಂದ್ರೆ ಎಲ್ಲಕ್ಕಿಂತ ಪ್ರಾಚೀನ ಭಗವಂತ. ಅವನನ್ನು ಶರತಿ ಗಚ್ಚತಿ, ಯಾವಾಗಲೂ ಭಗವಂತನ ಬಳಿಗೆ ಹೋಗುವ, ಭಗವಂತನ ಅರಿವನ್ನು ಪಡೆಯುವಂತಹ ರೂಪ. ಆದ್ದರಿಂದ ಪ್ರಾಣದೇವರಿಗೂ ಪ್ರಾಚೀನ ಶಾಲಾ. ಹೀಗೆ ಪ್ರಾಚೀನ ಶಾಲಾ ಅನ್ನೋದು ಪ್ರಾಣದೇವರ ಹೆಸರು, ಭಗವಂತನ ಹೆಸರು. ಆದ್ದರಿಂದ ಋಷಿಗಳು ಮಕ್ಕಳಿಗೆ ಹೆಸರು ನೀಡ್ತೀವಿ. ಔಪಮನ್ಯವ ಉಪಮನ್ಯವ ಅನ್ನೋದು ಭಗವಂತನ ಹೆಸರು, ಪ್ರಾಣದೇವರ ಹೆಸರು. ಆದ್ದರಿಂದ ಋಷಿಗಳು ತಮ್ಮ ಮಕ್ಕಳಿಗೆ ಹೆಸರು ನೀಡ್ತೀವಿ. ಇದು ಒಬ್ಬ ಋಷಿ, ಔಪಮನ್ಯವ ಪ್ರಾಚೀನ ಶಾಲಾ. ಮತ್ತೊಬ್ಬ ಸತ್ಯಯಜ್ಞ ಪೌರುಷಿ ಅಂದ್ರೆ ಪುರುಷನ ಮಗ. ಸತ್ಯಯಜ್ಞ ಪುರುಷ ಅಂದ್ರೆ ಪುರುಷ ಅಂತಲೇ ಅರ್ಥ. ಇದರಲ್ಲಿ ಹಿಂದೆ ಬಂದಿದೆ, ಇಲ್ಲಿ ಉರುರವ ಅನ್ನೋ ಶಬ್ದ ಬಂದಿದೆ. ಉರುರವ ಸಂತಂ ಉರುರವ ಇತ್ಯಾಚಕ್ಷತೆ ಅಂತ. ಆದ್ರೆ ಗುರು ರಾ ಲಾ ಇದನ್ನ ವ್ಯತ್ಯಾಸ ಮಾಡಿ, ಒಂದು ಲಾ ಇದ್ದಲ್ಲಿ ರಾ, ರಾ ಇದ್ದಲ್ಲಿ ರಲಯೋ ಭೇದ ವ್ಯತ್ಯಾಸ ಮಾಡಿ ಪ್ರಯೋಗ ಮಾಡ್ತಾರೆ. ಅದರಿಂದ ಪುರುಷ ಅಂದ್ರೆ ಪುರುಷ ಅಂದ್ರೆ ಅರ್ಥ. ಪೌರುಷಿ ಅಂದ್ರೆ ಪುರುಷನಾಮಕನಾದ ಭಗವಂತನ ಭಕ್ತನಾದ ಪ್ರಾಣದೇವರು ಅಂತ ಅರ್ಥ. ಪೌರುಷಿ ಪುರುಷ ಅಂದ್ರೆ ಚತುರ್ಮುಖ ಪುರುಷ ಅಂತ ಇಟ್ಟುಕೊಂಡ್ರೆ ಪೌರುಷಿ ಅಂದ್ರೆ, ಪೌರುಷಿ ಅಂದ್ರೆ ಚತುರ್ಮುಖನಲ್ಲಿ ಸನ್ನಿಹಿತನಾಗಿರತಕ್ಕಂಥ ಭಗವಂತ ಅಂತ. ಹೀಗೆ ಪುರುಷ ಅಂದ್ರೆ ಪ್ರಾಣದೇವರು ಹೌದು, ಭಗವಂತನ ಹೌದು. ಪೌರುಷಿ ಅಂದ್ರೆ ಪ್ರಾಣದೇವರು ಹೌದು, ಭಗವಂತನ ಹೌದು. ಈ ರಲಗಳ ಭೇದ ಪತಂಜಲಿ ಕೂಡ ಹೇಳ್ತಾನೆ. ಋಷಿಕ ಅಂತ ಹೇಳೋದಕ್ಕೆ ಋಷಿಕ ಅಂತ ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಅವರು ಕರೆಕಂತಾನೆ. ಪ್ರಾಯ ಋಷಿಗಳ ಕಾಲದಲ್ಲೂ ಕರ್ಣಪಾಠವೂ ಇಲ್ಲದೆ ರಾ ಹೇಳಿಕ್ಕೆ ಬಾರದೆ ಲಾ ಹೇಳುವಂತಹ ಋಷಿಗಳು ಇದ್ರೆ ಗೊತ್ತಿಲ್ಲ. ಅವರು ರಾಗ ಹೇಳಿಬಾರ್ದಿದ್ದಾಗ ಪುರುಷ ಅಂತ ಹೇಳಿಬಾರ್ದಿದ್ದಾಗ ಪುರುಷ ಪುರುಷ ಅಂತ ಹೇಳ್ತಿದ್ದಾರೆ. ಅಂತೂ ಪುರುಷ ಅನ್ನುವಂತಹದ್ದು ಕಲೆಯೋದ ಭೇದ ಭಾಷೆಯ ಒಪ್ಪಿಕೊಂಡು ಬಿಟ್ಟಿದೆ. ರಾಗ ಹೇಳುವುದಿಲ್ಲ, ಹೇಳಬಹುದು. ಅವನ ಹೆಸರು ಸತ್ಯಯಜ್ಞ ಅಂತ. ಸತ್ಯಯಜ್ಞ ಅನ್ನೋದು ಸತ್ಯ ಸ್ವರೂಪನು, ಅಂದ್ರೆ ಸಾಧು ಗುಣಪೂರ್ಣನು, ಸದ್ಗುಣಪೂರ್ಣನು, ಎಲ್ಲ ಯಜ್ಞಗಳಿಂದ ಆರಾಧ್ಯನವಾದ ಭಗವಂತನೇ ಸತ್ಯಯಜ್ಞ. ಸತ್ಯನಾಮಕರಾದ ಭಗವಂತನ ವಿಷಯದಲ್ಲಿ ಸಮಸ್ತ ಆರಾಧನೆ ಉಳ್ಳಂತಹ ಪ್ರಾಣದೇವರು ಸತ್ಯಯಜ್ಞ. ಆದ್ರಿಂದ ಆ ಹುಡುಗನಿಗೆ ಅರ್ಷಿ ಕುಮಾರನಿಗೆ ಸತ್ಯಯಜ್ಞ. ಸತ್ಯಯಜ್ಞ ಪೌರುಷಿ ಮತ್ತೊಬ್ಬ. ಆಮೇಲೆ ಇಂದ್ರದ್ಯುಮ್ನ ಭಾಲವೇಯ ಮೂರನೇವ ಇಂದ್ರದ್ಯುಮ್ನ ಅಂತ ಅವನ ಹೆಸರು. ಭಾಲವೇಯ ಭಾಲವೀಯ ಮಗನಾದರೆ ಭಾಲವೀಯ ಅಂತ ಹೆಸರು. ಇಂದ್ರದ್ಯುಮ್ನ ಅಂತಂದ್ರೆ ಇದು ನೇರ ಭಗವಂತನ ಹೆಸರು. ಪ್ರದ್ಯುಮ್ನಶ್ಚ ಇಂದ್ರ ನಾಮಕ, ಇಂದ್ರನೇ ದ್ಯುಮ್ನ. ದ್ಯುಮ್ನ ಅಂದ್ರೆ ಪ್ರದ್ಯುಮ್ನ. ಪ್ರದ್ಯುಮ್ನ ರೂಪದಿಂದ ಇಂದ್ರ ನಾಮಕನಾದ ಭಗವಂತ ಇಂದ್ರದ್ಯುಮ್ನ. ಆಮೇಲೆ ಇಂದ್ರ ಅಂತಂದ್ರೆ ಪ್ರಾಣದೇವರಿಗೂ ಇಂದ್ರ ಅಂತ ಹೆಸರು. ಅಂದ ಇಂದ್ರನು ಅಂದ್ರೆ ಪ್ರಾಣದೇವರಲ್ಲಿ ದ್ಯೋತತೆ, ಇತಿ ಇಂದ್ರದ್ಯುಮ್ನ. ಆ ಪ್ರಾಣದೇವರಲ್ಲಿ ಪ್ರಕಾಶಮಾನನಾಗಿ ಸನ್ನಿಹಿತರಾಗಿರ್ತಕ್ಕವ ಭಗವಂತ ಇಂದ್ರದ್ಯುಮ್ನ. ಪ್ರಾಣದೇವರಿಗಾಗುವಾಗ ಇಂದ್ರ ಅಂದ್ರೆ ಭಗವಂತ ಪರಮೇಶ್ವರನಾದ, ಇದು ಪರಮೇಶ್ವರಿ ಸರ್ವಸಮರ್ಥನಾದ ಭಗವಂತ. ಅವನೇ ಭಗವಂತನೇ ದ್ಯುಮ್ನ ಅಂದ್ರೆ ಸಂಪತ್ತಾಗಿದೆ. ಭಗವಂತನೇ ಅವರಿಗೆ ಸಂಪತ್ತು, ಬೇರೆ ಯಾವ ಸಂಪತ್ತು ಅವರಿಗೆ ಬೇಕಿಲ್ಲ. ಅದರಿಂದ ಪ್ರಾಣದೇವರು ಇಂದ್ರದ್ಯುಮ್ನ. ಹೀಗೆ ಇಂದ್ರದ್ಯುಮ್ನ ಅನ್ನೋ ಶಬ್ದವು ಕೂಡ ಭಗವದ್ವಾಚಕ ಪ್ರಾಣವಾಚಕ. ಅದರಿಂದ ಋಷಿಗಳು ತಮ್ಮ ಮಕ್ಕಳಿಗೆ ಹೆಸರಿಡ್ತಾರೆ ಇಂದ್ರದ್ಯುಮ್ನ. ಅವನ ಇನ್ನೊಂದು ಹೆಸರು ಭಾಲ್ಲವೇಯ ಅಂತ, ಅಂದ್ರೆ ಮನದವನ ಹೆಸರು. ಭಾಲ್ಲವೀಯ ಮಗ ಅಂತ. ಭಾಲ್ಲವಿ ಮತ್ತು ಭಾಲ್ಲವೇಯ ಈ ಶಬ್ದಗಳು ಕೂಡ ನಮಗೆ ಭಲ್ಲ ಅಂತ ಅನ್ನುವಂತಹ ಶಬ್ದದ ಅರ್ಥ ಗೊತ್ತಾದ್ರೆ ಈ ಶಬ್ದ ಅರ್ಥ ಗೊತ್ತಾಗುತ್ತೆ. ಈಗ ಈ ಶಬ್ದಗಳು ಬಳಕೆಯಲ್ಲಿಲ್ಲ. ಸಂಸ್ಕೃತದಲ್ಲಿ ಕೂಡ ಭಲ್ಲ ಧಾತು ಬಳಕೆಯಲ್ಲಿಲ್ಲ. ಭಲ್ಲ ಅಂದ್ರೆ ಭಲ್ಲ ಹಿಂಸಾಯ ಅಂತ ಧಾತು. ಭಲ್ಲ ಅಂದ್ರೆ ಜಗತ್ತನ್ನು ಸಂಹಾರ ಮಾಡತಕ್ಕಂತಹ ಶಕ್ತಿ ಅಂತ. ಜಗತ್ತನ್ನು ಸಂಹಾರ ಮಾಡತಕ್ಕಂತಹ ಶಕ್ತಿ ಅಂದ್ರೆ ಪುತ್ರ ಶಿವಶಕ್ತಿ. ಅವನನ್ನ ಭಾಲ್ಲವಿಹಿ ಅಂದ್ರೆ ಭಾಲ್ಲಂ ವೇದಿ. ಅವನನ್ನು ಕೂಡ ವೀಗತಿ ಪ್ರಜನ ಕಾಂತ್ಯಸನ ಖಾದರೇಶು. ಭಾಲ್ಲನನ್ನು ಸಂಹಾರ ಮಾಡತಕ್ಕಂತಹ ಶಕ್ತಿ ಭಾಲ್ಲವಿ ಭಗವಂತ ಅಥವಾ ದುರ್ಗೆ. ಅಂತಹ ಭಾಲ್ಲವಿಯಾದ ಅಂದ್ರೆ ಶಿವನನ್ನು ಸಂಹಾರ ಮಾಡತಕ್ಕಂತಹ ದುರ್ಗಾರೂಪಳಾಗಿರ್ತಕ್ಕಂತಹ ಲಕ್ಷ್ಮಿಯಿಂದ ಅತ್ಯಂತ ಅಂತರಂಗದ ಸ್ಥಳನ ಸ್ವೀಕರಿಸಿದವ ಭಾಲ್ಲವೀಯ. ಅಥವಾ ಭಾಲ್ಲವಿ ಅಂತಂದ್ರೆ ಶಿವನವರೆಗೆ ಸಂಹಾರ ಶಕ್ತಿಯಾಗಿ ಇರತಕ್ಕಂಥ ಪ್ರಾಣದೇವರು ಭಾಲ್ಲವಿ. ಅಂಥ ಭಾಲ್ಲವಿಗೆ ಅತ್ಯಂತ ಪ್ರಿಯನಾಗಿರತಕ್ಕಂಥ ಭಗವಂತ ಭಾಲ್ಲವಿಯ. ಭಾಲ್ಲವಿ ಅಂದ್ರೆ ಪ್ರಾಣದೇವರಾದರೆ ಭಾಲ್ಲವೀಯ ಅನ್ನೋದು ಭಗವಂತ ಪ್ರಾಣದೇವರ ಉಪಾಸ್ಯರಾದಂತಹ ಮೂರ್ತಿ. ಭಾಲ್ಲವಿ ಅಂದ್ರೆ ಸಂಹಾರಕ ಶಕ್ತಿಯಾದ ಶಿವಶಿವರು ಬಿ ಶಿವೇ ಸ್ಥಿತ ಭಾಗವತದಲ್ಲಿ ತನ್ನಯುಕ್ತ ಸೃಜಾಮ್ಯಹಂ. ಶಿವನೊಳಗೆ ಇದ್ದು ಸಂಹಾರ ಮಾಡ್ತಾನೆ, ನನ್ನೊಳಗೆ ಇದ್ದು ಸೃಷ್ಟಿ ಮಾಡ್ತಾನೆ ಅಂತ ಚಿತ್ರಮುಖ ಭಾಗವತದಲ್ಲಿ ಹೇಳಿದ ಒಂದು ಮಾತಿದೆ. ಹಾಗಾಗಿ ಶಿವನನ್ನ ಪ್ರವೇಶ ಮಾಡಿದವ ಭಾಲ್ಲವಿ ಭಗವಂತನಾದರೆ ಭಾಲ್ಲವಿಯ ಅಂತರಂಗ ಭಕ್ತನಾದ ಪ್ರಾಣದೇವರು ಭಾಲ್ಲವಿಯ. ಭಾಲ್ಲವಿ ಅಂದ್ರೆ ಪ್ರಾಣದೇವರಾದರೆ ಭಾಲ್ಲವಿಯ ಭಗವಂತ. ಹೀಗೆ ಭಾಲ್ಲವಿ ಭಾಲ್ಲವಿಯ ಶಬ್ದಗಳು ಸಂಹಾರ ಶಕ್ತಿಯಾಗಿರ್ತಕ್ಕ ಭಗವಂತನನ್ನ ಮತ್ತು ಪ್ರಾಣದೇವರನ್ನ ಹೇಳ್ತಕ್ಕಂತಹ ಹೆಸರು. ಮೂರು ಜನ ಆದ್ರೂ ನಾಲ್ಕನೆಯವ ಜನ ಶಂಕರಾಕ್ಷ ಅಂತ. ಅವನ ಹೆಸರು ಜನ ಅಂತ. ಜನ ಅಂತಂದ್ರೆ ಜನಕ ಅಂತ ಭಗವಂತನಿಗೆ ಬಹಳ ಅನುಕೂಲ. ಸರ್ವ ಜಗತ್ ಜನಕನಾದ ಭಗವಂತನೇ ಜನ. ಭಗವಂತನಿಂದ ಜನ್ಯದೇ ಇದ್ದ ಜನ, ಭಗವಂತನ ಸಾಕ್ಷಾತ್ ಪುತ್ರನಾದ ಪ್ರಾಣದೇವರು ಜನ. ಹೀಗೆ ಜನ ಅಂತಂದ್ರೆ ಜಗಜ್ಜನಕರು ಹೌದು, ಪ್ರಾಣದೇವರು ಜಗಜ್ಜನಕರು ಹೌದು, ಭಗವಂತನಿಂದ ಜನ್ಯರು ಎರಡು ಹಂತದಲ್ಲಿ ಅವರು ಜನ. ಭಗವಂತ ಎಲ್ಲರಿಗೂ ಜನಕ. ಜನಯತಿ ಸ್ವಯಮೇವ ಜನ್ಯತೆ, ತಾನೇ ತಾನಾಗಿ ಅವತರಿಸುವ ಮಾತ್ರ ಅವನು ಜನ. ಹಾಗಾಗಿ ಜನ ಅಂತನ್ನುವ ಶಬ್ದವನ್ನ ಮಕ್ಕಳಿಗೆ ಹೆಸರಾಗಿ ಇಡ್ತಿದ್ದರು ಋಷಿಗಳು. ಅವನು ಎಂಥವನು? ಶರ್ಕರಾಕ್ಷರ ಮಗ, ಶಾರ್ಕರಾಕ್ಷ್ಯ. ಶರ್ಕರಾಕ್ಷರ ಮಗ ಇರ್ಬೋದು, ಶರ್ಕರಾಕ್ಷನಿಗೆ ವಂಶದವನಿರ್ಬೋದು, ಎರಡೂ ಇರ್ಬೋದು. ಶಾರ್ಕರಾಕ್ಷ್ಯ ಶರ್ಕರಾಕ್ಷರು ಅಂತಂದ್ರೆ ಋಷಿಗಳಲ್ಲಿ ಇದಕ್ಕೆ ಆಚಾರ್ಯರೇ ಅಂತ ಬಂದಿದ್ದಾರೆ. ಇದ್ರೆ ಶರ್ಕರಾಕ್ಷರು ಅಂದ್ರೆ ಶಕ್ಕರೆ ಅಂದ್ರೆ ನಮ್ಮಲ್ಲಿ ಶುಗರ್ ಉಂಟಂತ ಹಂಗಲ್ಲ. ಸಂಸ್ಕೃತದಲ್ಲಿ ಶಕ್ಕರೆ ಅಂದ್ರೆ ಸ್ಯಾಟ್ ಉಂಟಂತ, ಸಣ್ಣ ಉಸುಕಿನ ಕಣ. ಅದಕ್ಕೂ ಶರ್ಕರಾಕ್ಷರದ ಅದಕ್ಕೋಸ್ಕರವೇ ಸಣ್ಣ ಸಣ್ಣ ಕಣಗಳಿರುವುದರಿಂದ ಶರ್ಕರ. ಶರ್ಕರ ಶರ್ಕರ ಅಂದ್ರೆ ಸಣ್ಣ ಉಸುಕಿನ ಕಣ, ಅಂದ್ರೆ ಸೂಕ್ಷ್ಮವಾದ ವಸ್ತು. ಅಂತಹ ಸೂಕ್ಷ್ಮವಾದ ದೃಷ್ಟಿ ಉಳ್ಳವರನ್ನ ಶರ್ಕರಾಕ್ಷರು ಅಂತ ಕರೀತೇವೆ. ಪ್ರತಿಯೊಂದು ಪ್ರಪಂಚವನ್ನು ಸೂಕ್ಷ್ಮವಾಗಿ ಗಮನಿಸುವವರು ಶರ್ಕರಾಕ್ಷರು. ಸೂಕ್ಷ್ಮ ದೃಷ್ಟಿ ಉಳ್ಳವರು ಸುಮ್ಮನೆ ಒಟ್ಟಿಗೆ ಸ್ಥೂಲವಾಗಿ ಆಗಿರಬಹುದು ಹೀಗಿರಬಹುದು, ಪ್ರತಿಯೊಂದನ್ನ ಕೂಲಂಕಷ್ಟ ಸಂಸ್ಕಾರಿಯಾಗಿರ್ತಕ್ಕಂಥದ್ದು ಅಂತ ಶಾರಕರಾಕ್ಷಿ. ಹೀಗೆ ಶಾರಕರಾಕ್ಷಿ ಅಂತಕ್ಕಂಥ ಶಬ್ದವು ಕೂಡ ಭಗವಂತನನ್ನ ಪ್ರಾಣದೇವರನ್ನ ಕರೆದಿದೆ. ಐದನೆಯ ಋಷಿ ಗುಡಿಲ ಅಶ್ವತ ರಾಶಿ, ಅವನ ಹೆಸರು ಗುಡಿಲ. ಈ ಹೆಸರು ಕೇಳುವಾಗಲೇ ಸಂಸ್ಕೃತ ಶಬ್ದ ಹೌದು ಅಲ್ವೋ ಅನ್ನುವಷ್ಟು ವಿಚಿತ್ರವಾಗಿದೆ ಗುಡಿಲ. ಅದ ಕಾರಣ ಏನಂದ್ರೆ ಕನ್ನಡದವರಿಗೆ ಏನು ಅರ್ಥ ಆಗಬೇಕು, ಸಂಸ್ಕೃತ ಕನ್ನಡದಲ್ಲಿ ಗುಡ ಅಂತ ಒಂದು ಶಬ್ದ ಇದೆ, ಎಲ್ಲ ಮೂಲಕ್ಕೆ ಗುಡ ಅಂತ. ಸಂಸ್ಕೃತದಲ್ಲಿ ಗುಡ ಅಂದ್ರೆ ಅದೇ ಗುಡ ಅಂತಂದ್ರೆ ಗುಡಿ ಧಾತು, ಗುಡ ಧಾತು ಇದೆ, ಗುಡ ಧಾತುವಿಗೆ ಅರ್ಥ ಮೂಲ ಅಂತಲೇ ಅರ್ಥ. ಅದರಿಂದ ಗುಡಿಲ ಅಂದ್ರೆ ಗುಡತೀತಿ ಗುಡಿಲ, ಎಲ್ಲಕ್ಕೂ ಮೂಲ ಸ್ಥಾನವಾಗಿರುವವನು, ಎಲ್ಲಕ್ಕೂ ಮೂಲಾಧಾರವಾಗಿರುವವನು ಗುಡಿಲ. ಪ್ರಾಣದೇವರು ಜೀವಕೋಟಿಗೆ ಮೂಲಾಧಾರ, ಸಮಸ್ತ ಚೇತನಾಚೇತನ ಪ್ರಪಂಚಕ್ಕೆ ಮೂಲಾಧಾರ ಭಗವಂತ. ಹಾಗಾಗಿ ಭಗವಂತನನ್ನು ಪ್ರಾಣದೇವರನ್ನು ಗುಡಿಲ, ಗುಡದಲ್ಲಿ ಇರುವವನು ಅಂತ ಗುಡಿಲ. ಅದು ಸಂಸ್ಕೃತದಲ್ಲಿ ಗುಡ ಶಬ್ದ ಹೊರಟೋಗ್ಬಿಟ್ಟಿದೆ, ಕನ್ನಡದಲ್ಲಿ ಉಳಿದು ಬಿಟ್ಟಿದೆ. ಅದನ್ನು ಕನ್ನಡಿಗರಿಗೆ ಬೇರೆ ಅರ್ಥ ಆಗಬೇಕು, ಗುಡದಲ್ಲಿರುವವ ಗುಡಿಲ ಅಂತ ಭಗವಂತ ಪ್ರಾಣದೇವರ ಹೆಸರನ್ನ ಮಕ್ಕಳಿಗಿಡ್ತಿದ್ದು ಗುಡಿಲ ಅಂತ. ಈಗ ಈ ಹೆಸರಿಟ್ಟರೆ ವಿಚಿತ್ರ ಅನ್ಬಹುದು, ಯಾವ ಭಾಷೆ ಅಂತ ಕೇಳ್ಬೋದು. ಗುಡಿಲ ಆದ್ರೆ ಯಾವ ಭಾಷೆ ಸಂಸ್ಕೃತ ಶಬ್ದವೇ ಇಲ್ಲ, ಇವು ಹೊರಟುಕೊಂಡ್ಬಿಟ್ಟಿದೆ. ಗುಡಿಲ ಅವನು ಅಶ್ವತರಾಶ್ವನ ಮಗ, ಅಶ್ವತರಾಶ್ವ ಅಂತ ಇವನು ಅಶ್ವತರಾಶ್ವಿನ ಹೆಸರಿರೋದ್ರಿಂದ ಇವನು ಇವನು ರಾಜಋಷಿ, ಬ್ರಾಹ್ಮಣ ಅಲ್ಲ, ಇವನು ಕ್ಷತ್ರಿಯ. ಯಾಕಂದ್ರೆ ಹೆಸರು ಸೂಚನೆ ಮಾಡಿದೆ, ಇವನ ಅಪ್ಪ ಅಶ್ವತರಾಶ್ವ. ಅಶ್ವತರ ಅಂತಂದ್ರೆ ನಾನು ಮೊನ್ನೆ ಹೇಳಿದ್ದೆ, ಕತ್ತೆಯಿಂದ ಕುದುರೆಯಲ್ಲಿ ಹುಟ್ಟಿದ್ದು. ಆ ಅಂಥ ಕುದುರೆಯನ್ನ ಗಾಡಿಗೆ ಕಟ್ಟುತ್ತಿದ್ದು ಅಶ್ವವಾಗಿ, ಅಶ್ವತರವನ್ನೇ ಅಶ್ವವಾಗಿ ಕಟ್ಟಿ ಗಾಡಿ ನಡೆಸುವ ಕ್ಷತ್ರಿಯರು ಮಾತ್ರ ಅಶ್ವತರ ರಥದಲ್ಲಿ ಕೂಡಬಹುದು ಅಂತ ನಿಯಮ ಇತ್ತು. ಇಂದು ಉಳಿದವರು ತಮ್ಮ ಗಾಡಿಗೆ ಕುದುರೆ ಕಟ್ಟಬಹುದು, ಆದ್ರೆ ಅಶ್ವತರ ಅಶ್ವ ಕಟ್ಟುವಂತ ಅದು ಕ್ಷತ್ರಿಯ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅದರಿಂದ ಅವನಿಗೆ ಅಶ್ವತರ ಅಶ್ವ ಅಂತ, ಇದು ಲೌಕಿಕವಾದ ಅರ್ಥ. ಭಗವಂತ ಅಶ್ವತರ ಅಶ್ವ, ಯಾಕೆಂದ್ರೆ ಅಶ್ವತರ ಅಂದ್ರೆ ಅಶ್ವ ಅಂದ್ರೆ ಎಲ್ಲವನ್ನೂ ಅತ್ಯಂತ ಕ್ಷಣಾರ್ಥದಲ್ಲಿ ತಿಳಿಯಬಲ್ಲ, ಆಶುಪಾನ ಅಥವಾ ಎಲ್ಲ ಕಡೆಗೂ ಕ್ಷಣಾರ್ಥದಲ್ಲಿ ಶಯಾನೋ ಯಾತಿ ಸರ್ವತಃ ಆಸೀನೋ ದೂರಂ ಪ್ರಜತಿ, ಕ್ಷಣಾರ್ಥದಲ್ಲಿ ಎಲ್ಲ ಕಡೆಗೂ ವ್ಯಾಪಿಸಬಲ್ಲ ಸರ್ವಗತನಾದ ಭಗವಂತ ಅಶ್ವತರ. ಅವನು ಸ್ವಯಂ ಅಶ್ವ ಹಯಗ್ರೀವ ರೂಪದಲ್ಲಿ, ಆದ್ರಿಂದ ಭಗವಂತನನ್ನು ಅಶ್ವತರ ಅಶ್ವ ಅಂತ ಕರೀತಾರೆ. ಅಂತ ಅಶ್ವತರಾಶ್ವನ ಅಂತರಕ ಭಕ್ತನಾದ ಭಗವಂತ ಅಶ್ವತರಾಶ್ವಿ, ಪ್ರಾಣದೇವರ ಅಶ್ವತರಾಶ್ವಿ. ಅಶ್ವತರ ಅಶ್ವ ಅಂತಂದ್ರೆ ಅಶ್ವತರನನ್ನ ಕೃಷ್ಣೋತಿ ಜ್ಞಾನದಿಂದ ಅವನನ್ನ ತಿಳಿಯುವುದು, ಕೃಷ್ಣೋತಿ ಜ್ಞಾನದಿಂದ ಅಂತ ಭಗವಂತನನ್ನ ತಿಳಿಯತಕ್ಕಂಥ ಪ್ರಾಣದೇವರು ಅಶ್ವತರ ಅಶ್ವ. ಅಂತಹ ಪ್ರಾಣದೇವರಿಗೆ ಉಪಾಸನಾಗಿರ್ತಕ್ಕಂಥ ಭಗವಂತ ಅಶ್ವತರಾಶ್ವಿ. ಹೀಗೆ ಈ ಎಲ್ಲ ಶಬ್ದಗಳು ಭಗವತ್ಪರ ಪ್ರಾಣಪರವಾಗಿ ಕೂಡುವಂತಹ ಶಬ್ದಗಳು, ಅದನ್ನು ಋಷಿಗಳು ತಮ್ಮ ಮಕ್ಕಳಿಗೆ ಇಡ್ತಿದ್ರು. ಇಷ್ಟು ನಾವು ತಿಳ್ಕೊಂಡ ಮೇಲೆ ಇನ್ನ 5 ಮಂದಿ ಏನ್ ಮಾಡಿದ್ರು, 5 ಜನ ಒಟ್ಟಿಗೆ ಸೇರಿದ್ದಾರೆ, ಬೇರೆ ಬೇರೆ ಕಡೆ ಇರೋರು, ಒಂದೇ ಕಡೆ ಇರುವವರಲ್ಲ. ಆದ್ರೆ ಎಲ್ಲರೂ ಮಹಾಶಾಲಾ ಮಹಾ ಶ್ರೋತ್ರಿಯ ಅಂತ ವಿಶೇಷ ಕೊಡ್ತಾರೆ. ಇವರು ಮಹಾಶಾಲರು, ಇವರು ಸಾಮಾನ್ಯರಲ್ಲ, ಮಹಾಶ್ರೋತ್ರಿಯ ಅಂದ್ರೆ ವೇದ ವೇದಾರ್ಥಗಳನ್ನ ಚೆನ್ನಾಗಿ ತಿಳಿದರು. ಸುಮ್ಮನೆ ವೇದ ಪಾಠ ಹಾಕೊಳ್ಳೋಣ ಅಂತ ಅಂದ್ರೆ ಮೇಲೆ ಶುರು ಮಾಡುವ ಅಂತ ಬಂದವರಲ್ಲ, ವೇದ ವೇದಾರ್ಥಗಳ ಸಮ್ಯಕ ಅರ್ಥವನ್ನು ತಿಳಿದವರು ಮಹಾಶ್ರೋತ್ರಿಯ. ಶ್ರೋತ್ರಿಯರು ಅಂದ್ರೆ ಶ್ರೋತ್ರಿಯನ್ನು ಸಂಗೋಧಿದೆ, ವೇದವನ್ನು ಓದಿದವ ಶ್ರೋತ್ರಿಯ. ಮಹಾಶ್ರೋತ್ರಿಯ ಅಂದ್ರೆ ವೇದದ ಅಪೂರ್ವ ಅರ್ಥಗಳನ್ನು ತಿಳಿದವರು, ವೇದಾರ್ಥವನ್ನು ಚೆನ್ನಾಗಿ ಮನನ ಮಾಡಿದಂತಹ ದೊಡ್ಡ ವೇದ ವಿದ್ವಾಂಸರು. ಬರೀ ಜ್ಞಾನದಲ್ಲಿ ಮಾತ್ರ ದೊಡ್ಡವರಲ್ಲ ಅವರು, ಮಹಾಶಾಲಾ ದೊಡ್ಡ ಮನೆಯವರು. ದೊಡ್ಡ ಮನೆ ಅಂದ್ರೆ ಯಾಕೆ, ದೊಡ್ಡ ಮನೆ ಯಜ್ಞ ಮಾಡಬೇಕಾಗುತ್ತೆ, ದೊಡ್ಡ ಮನೆ ಬೇಕಾಗುತ್ತೆ, ಸಣ್ಣ ಮನೆಯಲ್ಲಿ ಯಜ್ಞ ಮಾಡಲಿಕ್ಕಾಗುತ್ತಿಲ್ಲ. ಆದ್ರಿಂದ ಈ ಮಹಾಶಾಲರು ಮಹಾಶಾಲರು ಅಂತ ಯಾರು ಅಂತಂದ್ರೆ, ಯಾರ ಮನೆಯಲ್ಲಿ ಪ್ರತಿ ವರ್ಷವೂ ಯಜ್ಞಯಾಗಗಳು ನಡೆಯುತ್ತೋ ಅವರು ಮಹಾಶಾಲರು. ಹಾಗಾದ್ರೆ ಮಹಾಜ್ಞಾನಿಗಳು ಮಹಾಕರ್ಮಠರು ಇವರಿಬ್ಬರು ಕೂಡ ಸ್ವಯಂ ಯಾಜ್ಞಿಕರು. ಮಹಾಶಾಲಾ ಪ್ರತಿ ವರ್ಷ ಮನೆಯಲ್ಲಿ ಯಜ್ಞಯಾಗಗಳು ಮಾಡತಕ್ಕಂಥ ದೊಡ್ಡ ಮನೆ ಕಟ್ಟಿಸಿದರು. ಶಾಲೆ ಅಂದ್ರೆ ಯಾರ ಶಾಲೆ, ಬರೀ ಮನೆ ಅಷ್ಟೇ ಅಲ್ಲ. ಮಹಾಶಾಲಾ ಮಹಾಶ್ರೋತ್ರಿ ದೇಹ ಇದೆ, ಮಹಾಶಾಲಾ ಮಹಾಶ್ರೋತ್ರಿ 5 ಮಂದಿ. ಪ್ರಾಚೀನ ಶಾಲಾ ಉಪಮನ್ಯವ ಸತ್ಯಯಜ್ಞ ಪ್ರಭುಷಿ ಇಂದ್ರದ್ಯುಮ್ನ ಬಾಲವೇಯ ಜನ ಶಾರಕರಾಕ್ಷ್ಯ ಗುಡಿಲ ಅಶ್ವತರಾಶ್ವಿ. ಈ 5 ಮಂದಿ ದೇಹ ಇದೆ, ಮಹಾಶಾಲಾ ಮಹಾಶ್ರೋತ್ರಿಯ ಪ್ರತಿ ವರ್ಷ ಯಜ್ಞಯಾಗರನ್ನು ಮಾಡತಕ್ಕಂಥ ಮಹಾಕರ್ಮಶೀಲರು, ಮಹಾಶ್ರೋತ್ರಿಯ ಬಹಳ ದೊಡ್ಡ ವೇದ ವಿದ್ವಾಂಸರು. ಇವರು ಒಮ್ಮೆ ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಒಟ್ಟಾದ್ರು. ಸಮೇತ್ಯ ಮೀಮಾಂಸಾಂಚಕ್ರು, ಇವರು ಒಟ್ಟಿಗೆ ಸೇರಿ ವಿಚಾರ ಮಾಡಿದ್ರು. ಏನು ವಿಚಾರ ಅಂದ್ರೆ, ಅವರು ಒಂದು ಉಪಾಸನೆ ಮಾಡ್ತಾ ಇದ್ದಾರೆ, ನಮ್ಮ ಉಪಾಸನೆ ಬಗ್ಗೆ ಇನ್ನು ಹೆಚ್ಚು ಆಳವಾಗಿ ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಏನು ವಿಚಾರ ಅಂತಂದ್ರೆ, ಕೋಣ ಆತ್ಮ ಕಿಂ ಬ್ರಹ್ಮೇಹಿ, ನಾವು ಭಗವಂತನನ್ನ ಕೆಮ್ಮು ಯಾವ ರೀತಿಯಿಂದ ಉಪಾಸಕರು ವೈಶ್ವಾನರ ಉಪಾಸಕರು ಅದು ನಮ್ಮ ಉಪಾಸನೆಯಲ್ಲಿ ಏನಾದರೂ ಲೋಪದೋಷ ಇದೆಯೋ ಅಷ್ಟೇ ಸಾಕು ನಮ್ಮ ಉಪಾಸನೆ ಸರಿಯಾಗಿದೆಯೋ ಕಿಂ ಬ್ರಹ್ಮ ನಾವು ಉಪಾಸನೆ ಮಾಡತಕ್ಕಂತಹ ಭಗವಂತನ ಬ್ರಹ್ಮಾಂಡದಲ್ಲಿ ತುಂಬಿರುವಂತಹ ಆಸ್ಪತ್ರೆ ಏನು ಆತ್ಮ ಅಂತ ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕ ಭಗವಂತನ ಯಾವ ರೂಪವನ್ನು ನಾವು ನಮ್ಮ ದೇಹದೊಳಗೆ ಉಪಾಸನೆ ಮಾಡಿದ್ದೀವಿ ಅಂತರ್ಯಾಮಿಯಾಗಿ ಅಂತ ಚರ್ಚೆ ಅವರಿಗೆ ಇದು ಒಂದು ಯಾವುದೇ ಒಂದು ಉಪಾಸನೆ ಇವರು ಇದನ್ನು ಮೊದಲು ಕೊಟ್ಟಿರತಕ್ಕ ವಿಶೇಷವನ್ನು ಗಮನಿಸಿ ಸಮಸ್ತ ವೇದವನ್ನು ತಿಳಿದವರು ಯಜ್ಞಯಾಗಗಳಲ್ಲಿ ಅನಂಗತರು ಅವರಿಗೆ ಒಂದು ಸಂಶಯ ನಾವು ಉಪಾಸನೆ ಮಾಡತಕ್ಕಂತಹ ಭಗವಂತನ ರೂಪ ಸಮರ್ಪಕವಾಗಿದೆಯೋ ಅಥವಾ ಬ್ರಹ್ಮಾಂಡದಲ್ಲಿ ಇರತಕ್ಕ ಯಾವ ರೂಪವನ್ನು ನಾವು ನಮ್ಮ ದೇಹದೊಳಗೆ ಅನುಸಂಧಾನ ಮಾಡಬೇಕು ಅದರ ಆತ್ಮ ಆಸ್ಪೆಕ್ಟ್ ಅಂದ್ರೆ ಅಂತರ್ಯಾಮಿ ಆಸ್ಪೆಕ್ಟ್ ಏನು ಅದರ ಬ್ರಹ್ಮ ಆಸ್ಪೆಕ್ಟ್ ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕಂತಹ ಭಗವತ್ ಶಕ್ತಿಯ ಆಸ್ಪೆಕ್ಟ್ ಆಗಿ ನಾವು ಮಾಡತಕ್ಕಂತಹ ಉಪಾಸನೆ ಎಷ್ಟರ ಮಟ್ಟಿಗೆ ಸಾಕು ಅದರಲ್ಲಿ ಏನಾದರೂ ರೂಪದೋಷ ಇದೆಯೋ ಅಥವಾ ಅಷ್ಟೇ ಸಾಕು ಇದು ಸಾಮಾನ್ಯರಿಗೆ ಬಂದ ಪ್ರಶ್ನೆ ಅಲ್ಲ ಸಮಸ್ತ ವೇದಾರ್ಥವನ್ನು ಬಲ್ಲವರಿಗೆ ಬಂದ ಪ್ರಶ್ನೆ ಅವರು ಸಮಸ್ತ ವೇದಾರ್ಥವನ್ನು ಬಲ್ಲವರಾದ್ರಿಂದಲೇ ಪ್ರಶ್ನೆ ಬಂತು ಏನು ಓದ್ತಿದ್ದವರಿಗೆ ಪ್ರಶ್ನೆ ಬರುವುದಿಲ್ಲ ನಾವು ಮಹಾ ಸಾಧಕರಂತ ಬಂದ್ಬಿಡುತ್ತೆ ಅವರಿಗೆ ಅಷ್ಟು ದೊಡ್ಡ ಸಾಧಕರಾದರೂ ಕೂಡ ಅವರಿಗೆ ತಮ್ಮ ಸಾಧನೆಯಲ್ಲಿ ಸರಿ ಇದೆಯೋ ತಮ್ಮ ಉಪಾಸನೆ ಅಥವಾ ಇದರಲ್ಲಿ ಏನಾದರೂ ತಿದ್ದಿಕೊಳ್ಳುವ ಅಂಶ ಇದೆಯೋ ಅಂತ ವಿಚಾರ ಮಾಡಿದ್ರು ವಿಚಾರ ಮಾಡಿದಾಗ ಅವರು ಒಬ್ಬರಿಗೊಬ್ಬರು ಹೀಗೆ ತೀರ್ಮಾನ ಮಾಡ್ತಾರೆ ಅವರು ಅಂತಾರೆ ದೇಹ ಸಂಪಾದಯಾನ್ ಚಕ್ರು ಅವರು ಹೀಗೆ ಸಂಪಾದಿಸಿದರು ಅಂತ ಹೇಳ್ತಾರೆ ಸಂಪಾದನೆ ಅಂದ್ರೆ ತೀರ್ಮಾನ ಇದು ಒಳ್ಳೆಯ ಅಪರೂಪರ ದೇಹ ಸಂಪಾದಯಾನ್ ಚಕ್ರು ಅವರು ವಿಚಾರ ಮಾಡಿ ಈ ನಿರ್ಧಾರಕ್ಕೆ ಬಂದರು ಏನ್ ನಿರ್ಧಾರ ಅಂದ್ರೆ ಉದ್ದಾಲಕೋಹ ವೈ ಭಗವಂತಃ ಉದ್ದಾಲಕ ನಮ್ಮ ಕಾಲದಲ್ಲಿ ಇದನ್ನ ಚೆನ್ನಾಗಿ ಉಪಾಸನೆ ಮಾಡಿರ್ತಾರೆ ಅದರಿಂದ ಉದ್ದಾಲಕನಂತರ ಹೋಗೋಣ ಅರುಣಿ ಹಿ ಉದ್ದಾಲಕ ಅರುಣೇಯ ಮಗನಾದ ಹಿಂದೆ ಅರುಣೇಯ ಬಂದಿದ್ದಾನೆ ಅರುಣೇಯ ಮಗನ ಮಗ ಅರುಣಿ ಹಿ ಉದ್ದಾಲಕ ಅವನು ಸಂಪ್ರತೀಪಂ ಆತ್ಮಾನಂ ವೈಶ್ವಾನರಂ ಮಧ್ಯೆ ಅವನು ನಾವು ಉಪಾಸನೆ ಮಾಡತಕ್ಕಂತಹ ವೈಶ್ವಾನರ ವಿದ್ಯೆಯಲ್ಲಿ ತುಂಬಾ ಮುಂದುವರಿದ ಚೆನ್ನಾಗಿ ತಿಳ್ಕೊಂಡವ ಅದರಿಂದ ನಾವು ಉಪಾಸನೆ ಮಾಡತಕ್ಕ ವೈಶ್ವಾನರ ರೂಪದ ಉಪಾಸನೆಯಲ್ಲಿ ಇನ್ನೂ ಏನಾದರೂ ಸೇರಿಸಿಕೊಳ್ಬೇಕು ಅಥವಾ ಇಷ್ಟೇ ಸಾಕು ಅಥವಾ ನಮ್ಮ ಉಪಾಸನೆಯಲ್ಲಿ ಏನಾದರೂ ಕೊರತೆಗಳಿದೆಯೋ ಇದನ್ನ ಅವನ ಹತ್ರ ಕೇಳುವ ದಂಭಂತ ಅಭ್ಯಾಜನ ಅಭ್ಯದಂಭ ಅಭ್ಯಾಜಕ್ಕೂ ಆಗ ಅವನ ಹತ್ರ ನಾವು ಹೋಗೋಣ ಅವನ ಹತ್ರ ಹೋಗಿ ಕೇಳೋಣ ಆತ ಹೇಳಿದ ಹಾಗೆ ನಾವು ಉಪಾಸನೆ ಮಾಡೋಣ ಸರಿ ಈ ಅವನು ವೈಶ್ವಾನ ವಿದ್ಯೆಯನ್ನು ಚೆನ್ನಾಗಿ ಓದಿರತಕ್ಕಂಥ ಉದ್ದಾಲಕ ಉದ್ದಾಲಕ ಅಂದ್ರೆ ಏನು ಇಲ್ಲಿ ನೋಡಿ ರಾ ಮತ್ತು ಲಾ ಅದು ಸ್ಪಷ್ಟ ಗೊತ್ತಾಗುತ್ತದೆ ದಾಲಕ ಅಂತಂದ್ರೆ ಭೇದಿಸಿ ಹೋಗುವ ಸಂಸಾರವನ್ನ ಉದ್ಗತ್ಯ ದಾಟಿ ಸಂಸಾರ ಬಂಧನವನ್ನ ಕಡಿದು ಮೇಲಕ್ಕೆ ಎತ್ತರಕ್ಕೆ ಇರುವವನು ಉದ್ದಾಲಕ ದಾಲನ ಮತ್ತು ದಾರಣ ಅಂದ್ರೆ ಒಂದೇ ಅರ್ಥ ಸಂಸ್ಥೆ ತಲಂಜೆ ಹಾಗೂ ತಲಂಜೆ ಭೇದರೆ ಉದ್ದಾಲಕ ಅಂದ್ರೆ ಈ ಸಂಸಾರದಿಂದ ಎತ್ತರಕ್ಕೆ ಏರಿ ಉದ್ಗತ್ಯ ಅದನ್ನ ಧಾರಣೆ ಮಾಡಿ ಹೋಗ್ತಕ್ಕವನು ಸಂಸಾರವನ್ನ ಭೇದನೆ ಮಾಡಿ ತುಂಡರಿಸಿ ಬಂಧನವನ್ನ ಕಡಿದು ಹಾಕಿ ಎತ್ತರಕ್ಕೆ ಇರುವವ ಉದ್ದಾಲಕ ಇದು ಬಹಳ ಸಹಜ ಭಗವಂತ ನಮ್ಮನ್ನ ಎತ್ತರಕ್ಕೆ ಏರಿಸುವವನು ಸಂಸಾರದ ಬಂಧನದಿಂದ ಅದರಿಂದ ಅವನು ಉದ್ದಾಲಕ ವಾಯುಶ್ಚ ತದನುಜ್ಞೆಯ ಅವರು ಸಂಸಾರ ಬಂಧನವನ್ನು ಕಡಿದು ಹಾಕಿ ಮೇಲಕ್ಕೆ ಕರ್ಕೊಂಡು ಹೋಗುವವರು ವಾಯುದೇವರು ಅದರಿಂದ ಉದ್ದಾಲಕ ಅನ್ನೋದು ಭಗವಂತನ ಹೆಸರು ಉದ್ದಾಲಕ ಅನ್ನೋದು ವಾಯುದೇವರ ಹೆಸರು ಅದರಿಂದ ಇವನು ಅಂತ ಸಂಸಾರ ಬಂಧನವನ್ನು ಕಳಚಿಕೊಂಡು ಮೇಲಕ್ಕೆ ಹೋಗಲಿ ಅಂತ ಈ ಋಷಿಗೆ ಉದ್ದಾಲಕ ಅಂತ ಹೆಸರು ಅವನು ಆರುಣಿ ಅರುಣೇ ಮಗ ಭಗವಂತ ಅರುಣವರ್ಣ ಪ್ರಾಣದೇವರು ಅರುಣವರ್ಣ ಭಗವಂತ ಅರುಣವರ್ಣ ಆದಾಗ ಭಗವಂತ ಅರುಣ ಅವನ ಉಪಾಸಕರಾದ ಪ್ರಾಣದೇವರು ಆರುಣಿ ಪ್ರಾಣದೇವರು ಅರುಣ ಆದಾಗ ಆ ಅರುಣನಿಂದ ಉಪಾಸನಾದಂತಹ ಭಗವಂತ ಆರುಣಿ ಹೀಗೆ ಅರುಣ ಆರುಣಿ ಎಂದು ಕೂಡ ಭಗವಂತನ ಒಂದು ಪ್ರಾಣದೇವರ ಹೆಸರುಗಳು ಅವರು ಹೇಳ್ತಾರೆ ನಾವು ಉದ್ದಾಲಕ ಆರುಣಿ ಇದನ್ನು ಚೆನ್ನಾಗಿ ಇವತ್ತು ವೈಶ್ವಾನರ ವಿದ್ಯೆಯನ್ನು ತಿಳಿದುಕೊಂಡವ ಹಾಗಾಗಿ ಉದ್ದಾಲಕ ಆರುಣಿ ಅಂತ ಹೋಗೋಣ ಸರಿ ತಮ್ಮ ಅಭ್ಯಾಜ ಅವನತ್ರ ಬಂದರು ಬಂದಾಗ ಸಹ ಸಂಪಾದಯಾಂಚಕಾರ ಅವನಿಗೆ ನೋಡಿದ ಇವರಿಗೆ ಬಂದದ್ದು ನನ್ನ ಹತ್ರ ಬಂದದ್ದು ಯಾಕೆ ಯಾವುದೋ ವಿಷಯ ಕೇಳಲಿಕ್ಕೆ ಬಂದ ಬೇರೆ ಆದಕ್ಕೂ ಬರ್ತಕ್ಕಂಥೇನು ದುಡ್ಡಿನ ಆಸೆಗೆ ಬಂದವರಲ್ಲ ಜ್ಞಾನದ ಆಸೆಯಿಂದ ಬಂದಿದ್ದಾರೆ ಇವರು ನನ್ನ ಹತ್ರ ಕೇಳ್ತಾರೆ ಈಗ ಅವನು ಎಲ್ಲ ಅವರ ಮಾತುಕತೆ ಸಮೇತ ಅವರಿಗೆ ತಿಳಿದು ವಿಶ್ವಾದಿತ್ಯ ಬಗ್ಗೆ ವಿಶೇಷವಾದ ಸಂಗತಿಯನ್ನು ಕೇಳಿಕೊಂಡು ಇನ್ನೂ ಯೋಚನೆ ಮಾಡಿದರು. ಸಹ ಸಂಪಾದನೆಯ ಅಂಚಕಾರ ಅವರು ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದರು. ಏನಂದ್ರೆ ಪಕ್ಷ್ಯಂತಿ ಮಾಂ ಇವೆ, ಇವ್ರು ನನ್ನನ್ನು ಕೇಳ್ತಾರೆ. ಈಗ ಪ್ರಶ್ನೆ, ಇವರು ಎಂಥವ್ರು? ಮಹಾಶಾಲಾ ಮಹಾಶ್ರೋತ್ರಿಯಾಹ